ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ನಮ್ಮ ಕೃಷಿಕರು ಹೇಗೆ ಅಂತ ಹೇಳಿದ್ರೆ, ನಮ್ಮ ಮಣ್ಣನ್ನ ಸಂಪದ್ಭರಿತ ಮಾಡುವ ನಿಟ್ಟಿನಲ್ಲಿ, ಮತ್ತೊಂದಷ್ಟು ಫಲವತ್ತತೆ ಮಾಡುವ ನಿಟ್ಟಿನಲ್ಲಿ ಏನೆಲ್ಲ ಸಾಧ್ಯತೆಗಳಿರುತ್ತೋ ಆ ಎಲ್ಲಾ ಸಾಧ್ಯತೆಗಳನ್ನು ಕೂಡ ಆಗಾಗ್ಗೆ ಬಳಕೆ ಮಾಡುವಂತದ್ದನ್ನ ನೋಡಬಹುದು. ಬಹಳ ಹಿಂದಿನಿಂದಲೂ ಬಂದಿರತಕ್ಕಂತಹ ಒಂದು ಪದ್ಧತಿ ಏನು ಅಂತ ಹೇಳಿದ್ರೆ, ಈ ನೀರಿನಿಂದ ಕೊಚ್ಚಿಕೊಂಡು ಹೋಗಿ ಕೆರೆಯಲ್ಲಿ ಹೂಳಾಗಿ ಅಥವಾ ಗೋಡಾಗಿ ಇರತಕ್ಕಂತಹ ಮಣ್ಣನ್ನ ಬೇಸಿಗೆಯ ಸಂದರ್ಭದಲ್ಲಿ ತಮ್ಮ ತಮ್ಮ ತೋಟಕ್ಕೆ ಅಥವಾ ಹೊಲಕ್ಕೆ ಹೊಡೆದುಕೊಳ್ಳುವಂಥದ್ದು ಹಿಂದಿನಿಂದಲೂ ಇದ್ದಂತಹ ಒಂದು ಪದ್ಧತಿ. ಹಿಂದೆ ನಾವು ಎಷ್ಟು ಅಗತ್ಯ ಇದೆಯೋ ಅಷ್ಟನ್ನ ಮಾತ್ರ ಮಾಡ್ತಾ ಇದ್ವಿ. ಈಗ ಯಂತ್ರಗಳು ಹೆಚ್ಚಾಗಿ ಬಳಕೆಯಲ್ಲಿ ಇರೋದ್ರಿಂದ ಮತ್ತೆ ಯಂತ್ರಗಳು ನಮಗೆ ಹೆಚ್ಚಾಗಿ ಸಿಗೋದ್ರಿಂದ ಯಥೇಚ್ಛವಾಗಿ ಈ ಒಂದು ಕೆಲಸ ಆಗ್ತಾ ಇದೆ. ಮಳೆ ನಿಂತ ತಕ್ಷಣ ಮತ್ತೆ ಕೆರೆಗಳು ಬತ್ತಿದ ತಕ್ಷಣ ಎಲ್ಲೆಲ್ಲಿ ಕೆರೆಗಳಿರುತ್ತೋ ಅಲ್ಲೆಲ್ಲ ಈ ಕೆರೆಗೋಡನ್ನ ಎತ್ತುವಂಥದ್ದು ಜೆಸಿಬಿಗಳ ಮೂಲಕ ಟ್ರ್ಯಾಕ್ಟರ್ಗಳ ಮೂಲಕ ಅದನ್ನ ನಮ್ಮ ತೋಟ ಮತ್ತೆ ಹೊಲಕ್ಕೆ ಹೇರಿಕೊಳ್ಳುವಂತಹ ಕೆಲಸ ಸಾಗ್ತಾ ಇರುತ್ತೆ. ಆದ್ರೆ ಈ ಕೆರೆಗೋಡನ್ನ ನಾವು ಏನು ಬಳಕೆಯನ್ನ ಮಾಡ್ತೀವೋ ಅದು ನಮ್ಮ ಮಣ್ಣಿಗೆ ಹೊಂದಿಕೊಳ್ಳುವ ಹಾಗೆ ಇರಬೇಕು. ಹೊಂದಲಿಲ್ಲ ಅಂತ ಅಂದಾಗ ಅನೇಕ ಸಮಸ್ಯೆಗಳು ಉಂಟಾಗುತ್ತೆ. ಆ ನಂತರ ಎಷ್ಟು ಪ್ರಮಾಣದಲ್ಲಿ ನಾವು ನಮ್ಮ ಮಣ್ಣಿಗೆ ಈ ಕೆರೆಗೋಡನ್ನ ಸೇರಿಸಬೇಕು ಅನ್ನುವಂತಹ ಜ್ಞಾನವೂ ಕೂಡ ನಮಗೆ ಇರಬೇಕಾಗುತ್ತೆ. ಅತಿಯಾದಂತಹ ಸಂದರ್ಭದಲ್ಲಿ ನಮ್ಮ ಮಣ್ಣು ಹಾಳಾಗಿ ಬರ್ತಾ ಇರತಕ್ಕಂತಹ ಬೆಳೆಯು ಬರಲಿಕ್ಕೆ ಆಗದನೇ ಇರುವಂತದ್ದನ್ನ ಅನೇಕ ಕೃಷಿಕರ ತಾಕುಗಳಲ್ಲಿ ನಾವು ನೋಡಿದ್ದೇವೆ. ಈ ನಿಟ್ಟಿನಲ್ಲಿ ಈ ಕೆರೆಗೋಡು ಅಂತ ಅಂದ್ರೆ ಏನು, ಎಷ್ಟು ಪ್ರಮಾಣದಲ್ಲಿ ಇದನ್ನ ನಾವು ಹಾಕಿಕೊಳ್ಬೇಕು, ಯಾವ ಸಂದರ್ಭದಲ್ಲಿ ನಮ್ಮ ಮಣ್ಣಿಗೆ ಸೇರಿಸಬೇಕು ಅನ್ನುವಂತಹ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಕಂದಲಿ ಸಮೀಪ ಇರತಕ್ಕಂತ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿ ಡಾಕ್ಟರ್ ಬಿಆರ್ ಅರುಣ್ ಕುಮಾರ್ ಅವರು. ಡಾಕ್ಟರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈ ಕೆರೆಗೋಡಿನ ಬಗ್ಗೆ ನಾವು ಸಾಕಷ್ಟು ಕೇಳಿದ್ದೇವೆ, ಹೆಚ್ಚೆಚ್ಚು ಬಳಕೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಕೆರೆಗೋಡು ಅಂತ ಅಂದ್ರೆ ಏನು ಸರ್? ಕೆರೆಗೋಡು ಅಂತಂದ್ರೆ ಮಳೆ ಅನಿಗಳ ಒತ್ತಡದಿಂದ ಮಣ್ಣಿನ ಕಣಗಳು, ಅಂದ್ರೆ ಮಣ್ಣಿನ ಕಣಗಳು ಅಂದ್ರೆ ನಾವು ಮರಳು, ಹೂಳು, ಜೇಡಿ ಅಂತೇಳಿ ಮೂರ್ ಕಣಗಳನ್ನ ನಾವು ನೋಡ್ತೀವಿ ಮಣ್ಣಿನಲ್ಲಿ. ಅದರಲ್ಲಿ ಸೂಕ್ಷ್ಮ ಕಣಗಳಾದಂತ ಹೂಳು ಮತ್ತೆ ಜೇಡಿ ಇವೆರಡೂ ಕೂಡ ಮಳೆ ಅನಿಗಳು ಭೂಮಿಯ ಮೇಲ್ಮೈ ಮೇಲೆ ಬಿದ್ದಾಗ ಅದರ ಒತ್ತಡಕ್ಕೆ ಮಣ್ಣಿನ ಕಣಗಳು ಸಡಿಲಗೊಂಡು ಈ ಇಳಿಜಾರು ಪ್ರದೇಶಗಳಿಂದ ಅಥವಾ ಗುಡ್ಡಗಾಡು ಪ್ರದೇಶಗಳಿಂದ ಮಳೆ ನೀರಿನ ಜೊತೆ ಕೊಚ್ಚಿಕೊಂಡು ಬಂದು ತಗ್ಗು ಪ್ರದೇಶದಲ್ಲಿರುವಂತಹ ಕೆರೆ ಕುಂಟೆಗಳಲ್ಲಿ ಶೇಖರಣೆಗೊಂಡು ಕಾಲಾಂತರಗಳಲ್ಲಿ ಆ ಶೇಖರಣೆಗೊಂಡಂತ ಮಣ್ಣಿನ ಜೊತೆಗೆ ಕೆರೆಗಳಲ್ಲಿ ಬೆಳೆಯುವಂತಹ ಕಳೆಗಳಿರ್ಬೋದು ಅವೆಲ್ಲವೂ ಕೂಡ ಸೇರಿ ಈ ಕೆರೆಗೋಡು ಮಣ್ಣು ಉಂಟಾಗುತ್ತೆ. ಈ ಕೆರೆಗೋಡು ಮಣ್ಣು ಶೇಖರಣೆ ಆಗೋದ್ರಿಂದ ಮತ್ತೆ ಸಾವಯವ ಅಂಶನೂ ಕೂಡ ಅದರಲ್ಲಿ ಜೊತೆ ಸೇರೋದ್ರಿಂದ ಅತಿ ಹೆಚ್ಚು ಫಲವತ್ತಾಗಿ ಕೂಡ ಈ ಕೆರೆಗೋಡು ಮಣ್ಣು ಇರುತ್ತೆ. ನಮ್ಮ ರೈತರು ಅನಾದಿ ಕಾಲದಿಂದಲೂ ಈ ಕೆರೆಗೋಡನ್ನ ಹೊಲಗದ್ದೆಗಳಿಗೆ ಕೆರೆಯಲ್ಲಿ ನೀರಿನ ಪ್ರಮಾಣ ಕಡಿಮೆ ಆದಾಗ ಬೇಸಿಗೆಯ ಸಮಯದಲ್ಲಿ ಈ ಹೂಳನ್ನು ಎತ್ತುವ ಕಾರ್ಯವನ್ನು ನಾವು ಹಳ್ಳಿಗಳಲ್ಲೆಲ್ಲ ನೋಡ್ತಾ ಇರ್ತೀವಿ. ಈ ಹೊಲಗದ್ದೆಗಳಿಗೆ ಇದನ್ನು ಉಪಯೋಗಿಸೋದ್ರಿಂದ ಇದರಲ್ಲಿರುವಂತಹ ಸಾವಯವ ಅಂಶ ಇರ್ಬೋದು, ಜೊತೆಗೆ ಕೊಚ್ಕೊಂಡು ಬರುವ ಸಮಯದಲ್ಲಿ ಕೆಲವೊಂದು ಕರಗುವ ಲವಣಗಳು, ಅದರಲ್ಲಿ ಕ್ಯಾಲ್ಸಿಯಂ ಇರ್ಬೋದು, ಪೊಟ್ಯಾಸಿಯಂ ಇರ್ಬೋದು, ಮತ್ತೆ ಮೆಗ್ನೀಷಿಯಂ ಇರ್ಬೋದು, ಇಂಥ ಲವಣಗಳು ಕೂಡ ಅದರಲ್ಲಿ ಇರೋದ್ರಿಂದ ಇದು ನಮ್ಮ ಜಮೀನಿನಲ್ಲಿ ನಮ್ಮ ಮಣ್ಣಿನ ಫಲವತ್ತತೆ ಹೆಚ್ಚಿಸೋದಕ್ಕೆ ಆಗುತ್ತೆ. ಇದ್ರ ಜೊತೆಗೆ ಮಣ್ಣಿನ ಭೌತಿಕ, ರಾಸಾಯನಿಕ, ಜೈವಿಕ ಗುಣಧರ್ಮಗಳನ್ನ ಕೂಡ ಬದಲಾವಣೆಗೆ ಪೂರಕವಾಗಿ ಈ ಕೆರೆಗೋಡು ಇರುತ್ತೆ. ಇದರಿಂದ ನಾವು ಅಧಿಕ ಇಳುವರಿನು ಕೂಡ ಪಡಿಬಹುದು ಅಂತೇಳಿ ಅನೇಕ ಸಂಶೋಧನೆಗಳನ್ನ ವಿಜ್ಞಾನಿಗಳು ನಡೆಸಿದ್ದಾರೆ, ಅದ್ರ ಪ್ರೂಫ್ ಕೂಡ ಆಗಿದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಎಸ್ಪೆಷಲ್ ನಮ್ಮ ಅಡಿಕೆ ಮತ್ತು ತೆಂಗು ಬೆಳೆಗಾರರು ಅವರು ಅತ್ಯಧಿಕವಾಗಿ ಕೆರೆಗೋಡನ್ನ ತಮ್ಮ ಜಮೀನುಗಳಿಗೆ ಬೇಡದೆ ಇದ್ರೂ ಕೂಡ ಒಂದೇನೋ ಒಂದು ನಮ್ಮ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ, ಅದರಿಂದ ನಮ್ಮ ಇಳುವರಿ ಜಾಸ್ತಿ ಆಗುತ್ತೆ ಅನ್ನೋ ಸದುದ್ದೇಶದಿಂದ ರೈತರುಗಳು ಅದನ್ನ ಶಿಫಾರಸ್ಗಿಂತ ಹೆಚ್ಚಾಗಿ ಬಳಸ್ತಾ ಇದಾರೆ. ಇದರಿಂದ ಅನೇಕ ಸಮಸ್ಯೆಗಳನ್ನ ನಾವು ತಾಕುಗಳಿಗೆ ಭೇಟಿ ಕೊಟ್ಟಾಗ ರೈತರುಗಳು ನಮ್ಗೆ ಹೇಳ್ತಾ ಇದಾರೆ. ನಾವು ಫಸ್ಟ್ ರೈತರಿಗೆ ಹೇಳೋದು ಕ್ವಶನ್, ನೀವು ಕೆರೆಗೋಡನ್ನ ಹೌದು ಸರ್ ಒಡಿಸಿದ್ವಿ, ಪ್ರತಿ ವರ್ಷನೂ ಒಡಿಸ್ತಾ ಇದೀವಿ ಮಣ್ಣನ್ನ ಅನ್ನೋ ಒಂದು ಹೇಳಿಕೆನ ಅವ್ರು ಕೊಡ್ತಾರೆ. ಸೊ ಇದರಿಂದ ಸುಮಾರು ತೋಟಗಳಲ್ಲಿ ಸುಮಾರು ರೋಗಗಳು ಕೂಡ ನಾವು ನೋಡಿದ್ದೀವಿ. ತಮ್ಮ ಜಮೀನು ಮಣ್ಣು ಕೂಡ ಸಮಸ್ಯಾತ್ಮಕ ಮಣ್ಣುಗಳಾಗಿ ಬದಲಾವಣೆಗೊಂಡಿರೋದನ್ನು ಕೂಡ ನಾವು ಗಮನಿಸಿದ್ದೀವಿ ಸರ್. ಹಾಗಿದ್ರೆ ಈ ಕೆರೆಗೋಡನ್ನ ಬಳಸುವ ಮುಂಚೆ ಏನೆಲ್ಲ ಅಂಶಗಳಿಗೆ ಸಂಬಂಧಪಟ್ಟ ಹಾಗೆ ಗಮನವನ್ನ ಹರಿಸಬೇಕಾಗುತ್ತೆ ಸರ್? ಈಗ ನಾವು ಮಣ್ಣು ಅಂತಂದ್ರೆ ಒಂದು ಫಲವತ್ತಾದ ಮಣ್ಣು ಅಂತ ನಾವು ಅದನ್ನು ನಿರ್ಧರಿಸಬೇಕು ಅಂತಂದ್ರೆ ಅದರಲ್ಲಿ ಎರಡು ರೀತಿ ನಾವು ವಿಭಾಗವನ್ನ ಮಾಡ್ತೀವಿ. ಮಣ್ಣಿನಲ್ಲಿ ಶೇಕಡ 50% ಘನರೂಪದಲ್ಲಿ ಖನಿಜ ಅಂಶಗಳು, ಅಂದ್ರೆ ನಾವೇನು ಮಿನರಲ್ ಮ್ಯಾಟರ್ಸ್ ಅಂತ ಏನು ಕರಿತೀವಿ, ಅದು ಶೇಕಡ 45% ಇರುತ್ತೆ. ಶೇಕಡ 5% ಸಾವಯವ ಅಂಶ ಅಂದ್ರೆ ಆರ್ಗ್ಯಾನಿಕ್ ಮ್ಯಾಟರ್ ಇರುತ್ತೆ. ಇನ್ನು 50% ಮಣ್ಣಿನಲ್ಲಿ ರಂಧ್ರಗಳು ಅಂತೇಳಿ ಕರಿತೀವಿ, ದೊಡ್ಡ ರಂಧ್ರಗಳು ಮತ್ತು ಸಣ್ಣ ರಂಧ್ರಗಳು ಅಂತ ಪ್ರಮುಖವಾಗಿ ಅವನ್ನ ವಿಂಗಡಣೆ ಮಾಡ್ತೀವಿ. ಈ ದೊಡ್ಡ ರಂಧ್ರಗಳಲ್ಲಿ ಯಾವಾಗ್ಲೂ ಕೂಡ ಮಣ್ಣಿನಲ್ಲಿ ಗಾಳಿ ಇರಬೇಕು, ಸಣ್ಣ ರಂಧ್ರಗಳಲ್ಲಿ ಯಾವಾಗ್ಲೂ ನೀರಿನ ಅಂಶ ಇರಬೇಕು. ಅವು 25% ನೀರಿನ ಅಂಶ, 25% ಗಾಳಿ ಅಂಶ ಇರಬೇಕು. ಇದರಲ್ಲಿ ಏನಾದ್ರು ಹೆಚ್ಚು ಕಮ್ಮಿಯಾಗಿ ಏರುಪೇರಾದ್ರೆ, ಅಂದ್ರೆ ಎಲ್ಲಾ ರಂಧ್ರಗಳಲ್ಲೂ ಕೂಡ ನೀರೇ ಇರುವಂತದ್ದು ಅಥವಾ ಎಲ್ಲಾ ರಂಧ್ರಗಳಲ್ಲೂ ಗಾಳಿನೇ ಇರುವಂತದ್ದು ಆದಾಗ ಸಮಸ್ಯೆಗಳು ಉಂಟಾಗುತ್ತೆ. ಈ ಕೆರೆಗೋಡು ಬಳಸೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ, ರೈತರು ಮೊದಲು ತಮ್ಮ ಜಮೀನಿನ ಮಣ್ಣಿನ ಕಣಗಳು ಯಾವ ರೂಪದಲ್ಲಿದ್ದಾವೆ ಅನ್ನೋದನ್ನ ತಿಳ್ಕೊಬೇಕು. ನಾನು ಆಗ್ಲೇ ಹೇಳಿದ ಹಾಗೆ ಮಣ್ಣಿನಲ್ಲಿ ಮೂರು ತರದ ಕಣಗಳಿರ್ತವೆ: ಮರಳು, ಹೂಳು ಮತ್ತು ಜೇಡಿ. ಹೂಳು ಅದನ್ನ ರವೆ ಮಣ್ಣು ಅಂತಾನು ಕರಿತೀವಿ, ಅಥವಾ ಗೋಡು ಅಂತಾನು ಕೂಡ ನಾವು ಅದನ್ನ ಕರಿತೀವಿ. ಇಂಗ್ಲಿಷ್ ಅಲ್ಲಿ ಸ್ಯಾಂಡ್, ಸಿಲ್ಟ್, ಕ್ಲೇ ಅಂತ ಕರಿತೀವಿ. ಸ್ಯಾಂಡ್ ಅನ್ನ ನಾವು ಕಣ್ಣಿನಲ್ಲಿ ನೋಡಬಹುದು, ಹೂಳನ್ನು ಕೂಡ ನಾವು ಕಣ್ಣಿನಲ್ಲಿ ನೋಡಬಹುದು, ಆದ್ರೆ ಜೇಡಿಯನ್ನ ನಾವು ಕಣ್ಣಿನಲ್ಲಿ ನೋಡೋದಕ್ಕಾಗೋದಿಲ್ಲ. ಅದನ್ನ ನಾವು ಸೂಕ್ಷ್ಮ ದರ್ಶಕದಲ್ಲೇ ನಾವು ಅದನ್ನ ನೋಡಿ ತಿಳ್ಕೊಬಹುದು. ಇದನ್ನ ನಾವು ಮಣ್ಣನ್ ಭೌತಿಕ ಪರೀಕ್ಷೆಗಳನ್ನ ಮಾಡಿ ನಾವು ಪ್ರಯೋಗಾಲಯಗಳಲ್ಲೂ ಕೂಡ ಇದನ್ನ ನಾವು ನೋಡಬಹುದು, ಯಾವ್ಯಾವ ಪ್ರಮಾಣದ ಕಣ ಎಷ್ಟಿದೆ ಅಂತೇಳಿ. ನಾವು ಕಣ್ಣಿನಲ್ಲೇ ನೇರ ದೃಷ್ಟಿಯಲ್ಲಿ ನೋಡಿ ಕೂಡ ಮಣ್ಣು ಜೇಡಿ ಮಣ್ಣ ಅಥವಾ ಕೆಬ್ಬೆ ಮಣ್ಣಿದ್ಯಾ ಅಥವಾ ಜಿಗಿಟು ಮಣ್ಣಿದ್ಯಾ ಅಥವಾ ಮರಳು ಮಣ್ಣಿದ್ಯಾ ಅಂತ ತಿಳ್ಕೊಂಡು ಅದರ ಆಧಾರದ ಮೇಲೆ ನಾವು ಕೆರೆಗೋಡು ಮಣ್ಣನ್ನು ಬಳಸೋದು ಬಹಳ ಮುಖ್ಯ. ಉದಾಹರಣೆಗೆ ಸರ್, ಈಗ ಜೇಡಿ ಅಥವಾ ಕೆಬ್ಬೆ ಮಣ್ಣು ಅಥವಾ ಜಿಗಿಟು ಮಣ್ಣು ಅಂತ ಏನ್ ಕರಿತೀವಲ್ಲ, ಈ ತರ ಮಣ್ಣಿದ್ರೆ ಯಾವುದೇ ಕಾರಣಕ್ಕೂ ರೈತರು ಹೂಳು ಅಥವಾ ಕೆರೆಗೋಡನ್ನ ಬಳಸೋದು ಮಾಡಬಾರ್ದು. ಬಳಸಿದ್ರೆ ಕೆರೆಗೋಡು ಅಥವಾ ಹೂಳು ಮಣ್ಣಲ್ಲಿ ಏನಿರುತ್ತೆ ಅಂದ್ರೆ, ಅದರಲ್ಲೂ ಕೂಡ ಸಣ್ಣ ಪ್ರಮಾಣದ ಜೇಡಿ ಹಾಗೂ ಹೂಳು ಅಂಶ ಇದ್ದೇ ಇರುತ್ತೆ. ಅದನ್ನ ಮತ್ತೆ ನೀವು ಹೂಳು ಇರುವಂತ ಮಣ್ಣಿಗೆ ಅಥವಾ ಜೇಡಿ ಇರುವಂತ ಮಣ್ಣಿಗೆ ಮತ್ತೆ ಬಳಸಿದಾಗ ನಿಮ್ಮ ಮಣ್ಣಿನಲ್ಲಿ ದೊಡ್ಡ ರಂಧ್ರಗಳ ಸಂಖ್ಯೆ ಕಡಿಮೆಯಾಗಿ ಕೇವಲ ಸಣ್ಣ ರಂಧ್ರಗಳು ಅಂದ್ರೆ ಸಾಂದ್ರತೆ ಅಂತ ಏನ್ ಕರಿತೀವಿ ಅವುಗಳು ಹೆಚ್ಚಾಗಿ ನೀರು ನಿಂತು ಜೌಗು ಪ್ರದೇಶ ಆಗುವಂತ ಪರಿಣಾಮನು ಕೂಡ ಆಗುತ್ತೆ. ಹಾಗೆ ಎಲ್ಲಿ ಬಳಸಬೇಕು ಹಾಗಾದ್ರೆ ಅಂದ್ರೆ, ರೈತರು ಮರಳು ಮಿಶ್ರಿತ ಅಥವಾ ಕಲ್ಗೊಚ್ಚು ಮಣ್ಣು ಎಲ್ಲಿರುತ್ತೆ ಅಂತ ಮಣ್ಣುಗಳಲ್ಲಿ ಎಕರೆಗೆ 5-6 ಟನ್ನಷ್ಟು ಗೋಡು ಮಣ್ಣನ್ನ ಬಳಸಿದ್ರೆ ಬಹಳ ಉತ್ತಮ. ಬಳಸಕ್ಕಿಂತ ಮುಂಚೆ ಇನ್ನೊಂದು ಕೆಲಸ ಏನಪ್ಪ ಮಾಡ್ಬೇಕು ಅಂದ್ರೆ, ರೈತರು ಕೆರೆಗೋಡು ಮಣ್ಣನ್ನ ಪರೀಕ್ಷೆ ಮಾಡಿಸ್ಬೇಕು. ಯಾಕೆ ಅಂದ್ರೆ, ನಾನು ಆಗ್ಲೇ ಹೇಳಿದ ಹಾಗೆ ಕೆರೆಗೋಡು ಮಣ್ಣಿನಲ್ಲಿ ಮಣ್ಣು ಮಳೆ ನೀರ್ ಜೊತೆ ಕೊಚ್ಕೊಂಡು ಬರಬೇಕಾದಾಗ, ಸವಕಳಿಯಾಗಿ ಬರಬೇಕಾದಾಗ ಅದ್ರ ಜೊತೆಗೆ ಹೂಳು ಜೇಡಿ ಜೊತೆಗೆ ಲವಣಗಳನ್ನು ತಗೊಂಡ್ ಬಂದಿರುತ್ತೆ. ಅದ್ರ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸೋಡಿಯಂ, ಪೊಟ್ಯಾಸಿಯಂ, ಕ್ಲೋರೈಡ್, ಈ ತರದಂತ ನೀರಿನಲ್ಲಿ ಕರಗುವಂತ ಲವಣಗಳು ಕೂಡ ಅದ್ರಲ್ಲಿ ಬಂದಿರುತ್ತೆ. ಆ ಲವಣಗಳು ಬಂದು ಈ ಕೆರೆಕುಂಟೆಗಳಲ್ಲಿ ಶೇಖರಣೆಗೊಂಡು ಅವುಗಳ ಅಂಶ ಜಾಸ್ತಿಯಾಗಿ ಕೆಲವು ಸಲ ಕೆರೆಗೋಡು ಲವಣಯುಕ್ತವಾಗಿ ಚೌಳಾಗಿರೋ ಸಂಭವನು ಕೂಡ ಇರುತ್ತೆ. ಆ ಚೌಳುಯುಕ್ತ ಅಥವಾ ಲವಣಯುಕ್ತ ಕೆರೆಗೋಡು ಮಣ್ಣನ್ನ ನಿಮ್ಮ ಜಮೀನುಗಳಿಗೆ ನೀವು ಬಳಸ್ಕೊಂಡ್ರೆ ನಿಮ್ಮ ಮಣ್ಣು ಕಾಲಾಂತರಗಳಲ್ಲಿ ಚೌಳು ಮಣ್ಣು ಅಥವಾ ಕ್ಷಾರ ಮಣ್ಣಾಗಿ ಬದಲಾವಣೆ ಆಗೋದು ಕೂಡ ಇರುತ್ತೆ. ಅದೊಂದು ನಾವು ಗಮನಿಸಬೇಕು. ಅದಕ್ಕೆ ಬಳಸೋಕ್ಕಿಂತ ಮುಂಚೆ ನಾವೇನ್ ಮಾಡ್ಬೇಕು ಅಂತಂದ್ರೆ, ಆ ಕೆರೆಗೋಡು ಮಣ್ಣನ್ನ ಪರೀಕ್ಷಿಸಿ ಅದರಲ್ಲಿ ಯಾವ ಲವಣಗಳು ಹೆಚ್ಚಾಗಿದ್ದಾವೆ ಅನ್ನೋದನ್ನ ನೋಡಿ ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಅಂತ ವೈಜ್ಞಾನಿಕ ಸಲಹೆಯನ್ನ ಪಡೆದು ಅದನ್ನ ಬಳಸೋದು ಉತ್ತಮ. ಆಮೇಲೆ ಅತಿಯಾಗಿ ನೀರು ನಿಲ್ಲುವ ಜೌಗು ಪ್ರದೇಶಗಳಲ್ಲೂ ಕೂಡ ಇದನ್ನ ಬಳಸಲೇಬಾರದು. ಪದೇ ಪದೇ ಗೋಡು ಅಥವಾ ಹೂಳನ್ನ ಮಣ್ಣಿಗೆ ಸೇರಿಸೋದಾಗ್ಲಿ ಮಾಡಬಾರದು. ಪ್ರತಿ 3 ವರ್ಷಕ್ಕೊಂದ್ಸಲ ಗೋಡು ಮಣ್ಣನ್ನ ಬಳಸ್ಕೊಂಡ್ರೆ ಸೂಕ್ತವಾಗಿರುತ್ತೆ. ಈ ಕೆರೆಗೋಡು ಅಥವಾ ಈ ಹೂಳು ಮಣ್ಣು ಅನ್ನುವಂಥದ್ದು ಏನಿರುತ್ತೋ ಇದನ್ನ ಬಳಸ್ತಕ್ಕಂತಹ ವಿಧಾನಗಳು ಹೇಗೆ, ಯಾವ್ಯಾವ ತೋಟಗಳಿಗೆ ಅಥವಾ ಯಾವ ಬೆಳೆಗಳಿಗೆ ಹೇಗೆ ಮತ್ತೆ ಯಾವ ವಿಧಾನವನ್ನ ಅನುಸರಿಸಿ ಬಳಕೆಯನ್ನ ಮಾಡಬೇಕು? ಈ ಕೆರೆಗೋಡು ಅಥವಾ ಹೂಳು ಮಣ್ಣು ಇದು ಬಹಳ ಫಲವತ್ತಾದ ಮಣ್ಣು ಅನ್ನೋದ್ರಲ್ಲಿ 2 ಮಾತಿಲ್ಲ, ಸಂಶಯನೂ ಕೂಡ ಇಲ್ಲ. ಆದ್ರೆ ಅತಿಯಾದರೆ ಅಮೃತವೂ ಕೂಡ ವಿಷ ಅನ್ನೋ ಹಾಗೆ ಇದನ್ನ ಅತಿಯಾಗಿ ಬಳಸೋದ್ರಿಂದ ಸಮಸ್ಯೆಗಳು ನಾವಾಗ ನಾವೇ ನಮ್ಮ ತೋಟಗಳಿಗೆ ತಂದುಕೊಳ್ಳುವಂತದ್ದು ಇರುತ್ತೆ. ಆದ್ರಿಂದ ಈ ಕೆರೆಗೋಡನ್ನ ನಾವು ತೋಟಗಾರಿಕೆ ಬೆಳೆಗಳಾದ ತೆಂಗು, ಅಡಿಕೆ, ತಾಳೆ ಮತ್ತು ಇತರೆ ಹಣ್ಣು ಜಾತಿಯ ಮರಗಳಾದ ನಾವು ಸಪೋಟ ಇರ್ಬೋದು, ಮಾವು ಇರ್ಬೋದು, ಇಂಥವಕ್ಕೂ ಕೂಡ ಬಳಸ್ಬೋದು. ಮರದ ಬುಡಗಳಿಗೆ ನಾವು ಅದನ್ನ ಹಾಕ್ಬೋದು, ಅಥವಾ ನಿಮ್ಮ ಹೊಲ ಗದ್ದೆಗಳಲ್ಲಿ ತೆಳುವ ಸಾವಯವ ಗೊಬ್ಬರವನ್ನ ಎರಚ್ತೀವೋ ಅದೇ ರೀತಿ ಮಣ್ಣಿನ ಮೇಲ್ ಭಾಗದಲ್ಲಿ ಅದನ್ನ ಎರ್ಚಿ ಕೂಡ ಮಾಡಬಹುದು. ಮತ್ತೆ ಮಣ್ಣು ಎರ್ಚಾದ್ಮೇಲೆ ಅತಿ ಮುಖ್ಯವಾಗಿ ಮಾಡಬೇಕಾಗಿರುವಂತ ಕೆಲಸ ಏನಪ್ಪ ಅಂದ್ರೆ, ನಿಮ್ಮ ತೋಟದ ಮಣ್ಣಿನ ಜೊತೆ ಚೆನ್ನಾಗಿ ಮಿಶ್ರಣ ಆಗೋ ರೀತಿ ಉಳುಮೆಯನ್ನ ಮಾಡುವುದು ಬಹಳ ಸೂಕ್ತ ಒಂದು. ಅದೇ ರೀತಿ ಕೃಷಿ ಬೆಳೆಗಳಾದಂತ ನಮ್ಮ ಶುಂಠಿ ಬೆಳೆಯದಿರ್ಬೋದು, ನೀವು ರಾಗಿ, ಜೋಳ, ಯಾವುದೇ ಬೆಳೆ ಕೃಷಿ ಬೆಳೆಗಳೇನಿದಾವೋ ಅಲ್ಲೂ ಕೂಡ ನೀವು ಮುಂಗಾರಿನ ಪೂರ್ವದಲ್ಲಿ ಕೆರೆಗೋಡನ್ನ ಬಳಸಿ, ಅಂದ್ರೆ ನಾವು ಮಾಗಿ ಉಳುಮೆಯನ್ನ ಏನ್ ಮಾಡ್ತೀವೋ ಅಂತ ಸಂದರ್ಭದಲ್ಲಿ ಕೆರೆಗೋಡನ್ನ ಬಳಸಿ ಚೆನ್ನಾಗಿ ಆಳವಾದ ಉಳುಮೆಯನ್ನ ಮಾಡಿ ನಿಮ್ಮ ಸ್ಥಳೀಯ ಮಣ್ಣಿನ ಜೊತೆ ಈ ಕೆರೆಗೋಡು ಮಣ್ಣು ಮಿಶ್ರಣ ಚೆನ್ನಾಗಿ ಆಗೋ ರೀತಿ ನೋಡ್ಕೊಂಡ್ರೆ ಈ ಜೌಗ್ ಬೀಳುವಂತದ್ದು, ಬೀರಿನಲ್ಲಿ ಕಳೆಯಡಿಕೆ ಸಮಸ್ಯೆಯನ್ನು ನಿವಾರಣೆಯನ್ನು ಕೂಡ ನಾವು ಮಾಡ್ಕೊಬಹುದು. ಬೆಳೆಯನ್ನ ಬೆಳೆಯೋದಕ್ಕಿಂತ ಮುಂಚೆ 2-3 ವಾರಗಳ ಮುಂಚೆ ಮಣ್ಣಿಗೆ ಸೇರಿಸಿ ಅದನ್ನು ಚೆನ್ನಾಗಿ ಆಳವಾದ ಉಳುಮೆ ಜೊತೆ ಮಣ್ಣಿನ ಜೊತೆ ಸೇರಿಸಿದಾಗ ಇದರ ಉಪಯೋಗವನ್ನು ನಾವು ಪಡ್ಕೊಬಹುದು. ಯಾವ ಸಮಯದಲ್ಲಾದ್ರೂ ಕೂಡ ಈ ಕೆರೆಗೋಡು ಮಣ್ಣನ್ನ ಬಳಕೆಯನ್ನ ಮಾಡಬಹುದಾ? ಸಾಮಾನ್ಯವಾಗಿ ಈ ಕೆರೆಗಳಲ್ಲಿ ನೀರು ಬತ್ತದಂತ ಸಂದರ್ಭದಲ್ಲಿ ನಮ್ಮ ಕೃಷಿಕರು ಅದನ್ನ ಹೊಡ್ಕೊಳ್ತಾರೆ. ತಾವಾಗ್ಲೇ ಹೇಳ್ದಾಗೆ ಏನು ಈ ಮಾಗಿ ಉಳುಮೆ ಅಂತ ಹೇಳಿ ಮಾಡ್ತಾರೋ ಆ ಸಂದರ್ಭಕ್ಕೆ ಮೊದಲು ಅದನ್ನ ಮಣ್ಣಿಗೆ ಸೇರಿಸ್ತಿರ್ತಾರೆ. ಆದ್ರೆ ಈ ತೋಟಗಾರಿಕೆ ಬೆಳೆಗಳೇನಿದ್ದಾವೋ ಆ ಬೆಳೆಗಳಿಗೆ ಕೆಲವು ಬೇರೆ ಬೇರೆ ಸಂದರ್ಭಗಳಲ್ಲೂ ಕೂಡ ಹೇರ್ಕೊಳ್ಳೋ ಅಂತದನ್ನು ನಾವು ಗಮನಿಸ್ತೇವೆ. ಹಾಗಾಗಿ ಯಾವ ಸಮಯ ಸೂಕ್ತವಾದದ್ದು ಈ ಕೆರೆಗೋಡು ಮಣ್ಣನ್ನ ಹೇರ್ಕೊಳ್ಳಿಕ್ಕೆ? ಪೂರ್ವ ಮುಂಗಾರು ಅಂತ ಏನ್ ಕರಿತೀವಿ, ಮುಂಗಾರು ಮಳೆಗಿಂತ ಮುಂಚೆ ಅಂದ್ರೆ ನಾವು ಬೇಸಿಗೆ ಸಮಯದಲ್ಲೇ ಕೆರೆ ಕುಂಟೆಗಳಲ್ಲಿ ನೀರಿನ ಶೇಖರಣೆ ಕಡಿಮೆ ಆದಾಗಲೇ ನಮಗೆ ಕೆರೆಗೋಡು ಸಿಗುವಂತದ್ದು. ಅದನ್ನ ನಾವು ಮಾಗಿ ಉಳುಮೆಯನ್ನು ಏನ್ ಮಾಡ್ತೀವಿ ಅಂದ್ರೆ ಮೊದಲನೇ ಮಳೆ ಏನ್ ಬರುತ್ತೆ ಬೇಸಿಗೆಯಲ್ಲಿ ಆ ಸಮಯದಲ್ಲಿ ನಾವು ಬಳಸಬಹುದು. ನೀವು ತೋಟಗಾರಿಕೆ ಬೆಳೆಗಳಲ್ಲಿ ನಿಮ್ಗೆ ಕೆರೆಗೋಡು ಲಭ್ಯತೆ ಇದ್ರೆ ಯಾವುದೇ ಸಮಯದಲ್ಲಾದ್ರೂ ಕೂಡ ಬಳಸಬಹುದು. ಆದ್ರೆ ಅತಿ ಮುಖ್ಯವಾಗಿ ನೀವು ಪೂರ್ವ ಮುಂಗಾರಿನಲ್ಲಿ ಬಳಸಿದ್ರೆ ಮುಂಗಾರಿನಲ್ಲಿ ಮಳೆ ಬೀಳೋದ್ರಿಂದ ನೀವು ಹಾಕಿರುವಂತ ಕೆರೆಗೋಡಿನಲ್ಲಿರುವಂತ ಲವಣಗಳಾಗಿರ್ಬೋದು ಅಥವಾ ಅದರಲ್ಲಿ ಒಂದು ಸಾವಯವ ಅಂಶಗಳು ಚೆನ್ನಾಗಿ ಮಣ್ಣಿಗೆ ಬಿಡೋದ್ರಿಂದ ಅದರಲ್ಲಿರುವಂತ ಪೋಷಕಾಂಶಗಳು ಗಿಡಗಳಿಗೆ ಲಭ್ಯತೆ ಆಗೋದ್ರಿಂದ ಪೂರ್ವ ಮುಂಗಾರಿನಲ್ಲಿ ಬಳಸೋದು ಬಹಳ ಸೂಕ್ತ. ಅತಿಯಾಗಿ ಕೆರೆಗೋಡ್ ಮಣ್ಣನ್ನ ಬಳಕೆ ಮಾಡೋದ್ರಿಂದ ಒಂದಷ್ಟು ಸಮಸ್ಯೆಗಳು ಆಗುತ್ತೆ ಅಂತ ಹೇಳಿ ತಾವು ಹೇಳಿದ್ರಿ, ಏನೆಲ್ಲ ಸಮಸ್ಯೆಗಳಾಗುತ್ತೆ ಅತಿಯಾಗಿ ಕೆರೆಗೋಡ್ ಮಣ್ಣನ್ನ ಬಳಕೆ ಮಾಡೋದ್ರಿಂದ? ಮೊದಲನೇದಾಗಿ ರೈತರು ಕೇಳ್ಕೊಳ್ಳೋದೇನಂತಂದ್ರೆ, ಯಾರ ಜಮೀನಿನಲ್ಲಿ ಜೇಡಿ ಅಥವಾ ಕೆಬ್ಬೆ ಮಣ್ಣಿನ ಹೊಲಗದ್ದೆಗಳಿದೆಯೋ ಅಲ್ಲಿ ಬಳಸಲೇಬಾರದು. ಬಳಸಿದ್ರೂ ಕೂಡ ಕೇವಲ ಅರ್ಧ ಇಂಚಿಗಿಂತ ಕಮ್ಮಿ ನೀವು ಈ ಮಣ್ಣನ್ನ ಬಳಸಿ ಗೊಬ್ಬರದ ಲೆಕ್ಕದಲ್ಲಿ ಇದನ್ನ ಬಳಸಿದ್ರೆ ಸೂಕ್ತ. ಜೇಡಿ ಅಥವಾ ಕೆಬ್ಬೆ ಮಣ್ಣಿನ ಹೊಲಗದ್ದೆಗಳಲ್ಲಿ ಹೆಚ್ಚಾಗಿ ಇದನ್ನ ಕೆರೆಗೋಡನ್ನ ಬಳಸಿದ್ರೆ ಮಣ್ಣಿನ ಸಾಂದ್ರತೆಯಲ್ಲಿ ಏರುಪೇರಾಗುತ್ತೆ. ಮಣ್ಣಿನ ಸಾಂದ್ರತೆ ಅಂತಂದ್ರೆ ಅದರಲ್ಲಿರುವಂತಹ ಕಣಗಳಲ್ಲಿ ಏರುಪೇರಾಗುತ್ತೆ. ವಾಪ್ಸ ಅಂತ ನಾವು ಕರಿತೀವಿ, ವಾಪ್ಸ ಅಂದ್ರೆ ಗಾಳಿ ಆಡುವಿಕೆ ಅಂತ ಮಣ್ಣಿನಲ್ಲಿ. ಆ ಗಾಳಿ ಆಡುವಿಕೆಗೆ ಇದರ ಡೈರೆಕ್ಟ್ ಎಫೆಕ್ಟ್ ಅದ್ರ ಮೇಲೆ ಆಗುತ್ತೆ. ಆ ಗಾಳಿ ಆಡುವಿಕೆ ಕ್ಷೀಣವಾಗಿ ತೇವಾಂಶ ಹೆಚ್ಚಾಗಿ ಬೆಳೆಗಳ ಬೇರಿನ ಉಸಿರಾಟದ ತೊಂದರೆಯಿಂದ ಬಳಲ್ತವೆ ಮತ್ತೆ ಸಾಯಿತವೆ. ಹಳೆ ಬೇರುಗಳು ಸತ್ತು ಹೊಸ ಬೇರುಗಳ ಚಿಗುರುವಿಕೆ ಕಡಿಮೆ ಆಗ್ತಾ ಹೋಗುತ್ತೆ ಗಾಳಿ ಆಡ್ಲಿಲ್ಲ ಅಂತಂದ್ರೆ. ಮತ್ತು ಸ್ಥಳೀಯ ಮಣ್ಣಿನ ಮೇಲೆ ಹೆಚ್ಚಾಗಿ ಹೂಳನ್ನ ನಾವು ಏರೋದ್ರಿಂದ ನಮ್ಮ ಏನ್ ತೋಟದ ಜಮೀನಲ್ಲಿ ಕೆಬ್ಬೆ ಅಥವಾ ಜೇಡಿ ಮಣ್ಣಿರುತ್ತೋ ಅಂತ ಮಣ್ಣಿನ ಮೇಲೆ ಕೆರೆಗೋಡು ಮಣ್ಣನ್ನು ಹೆಚ್ಚಾಗಿ ನಾವು ಏರೋದ್ರಿಂದ ಮಣ್ಣು ಗಟ್ಟಿಯಾಗಿ ಕೆಳಪದರಗಳು ಮಣ್ಣಿನ ಕೆಳಪದರಗಳು ಗಟ್ಟಿಯಾಗಿ ನೀರನ್ನ ಇಂಗುವ ಪ್ರಮಾಣ ಕುಸಿತಾ ಹೋಗುತ್ತೆ. ಕುಸಿದ ನಂತರ ಏನಾಗುತ್ತೆ, ನೀರು ಇಂಗದ ಬದಲು ಭೂಮಿಯ ಮೇಲ್ಪದರದಲ್ಲಿ ನಿಲ್ಲೋದಕ್ಕೆ ಶುರು ಆಗುತ್ತೆ. ಅದನ್ನ ನಾವು ಜೌಗು ಅಂತ ಹೇಳ್ತೀವಿ, ಜಮೀನುಗಳಲ್ಲಿ ಜೌಗು ನಿರ್ಮಾಣ ಆಗುತ್ತೆ. ನಂತರ ಕಾಲಕ್ರಮೇಣದಲ್ಲಿ ಜೌಗು ಸವಳಾಗಿ ಸವಳು ಚೌಳಾಗಿ ನಮ್ಮ ತೋಟಗಳು ಸಮಸ್ಯಾತ್ಮಕ ಚೌಳ್ ಮಣ್ಣಾಗಿ ಪರಿವರ್ತನೆ ಆಗುತ್ತೆ ಒಂದು. ಇನ್ನೊಂದು, ಅಡಿಕೆ ಮತ್ತು ತೆಂಗಿನ ತೋಟಗಳಲ್ಲಿ ಹೆಚ್ಚಾಗಿ ಅಂದ್ರೆ ಶಿಫಾರಸಿಗಿಂತ ಅಥವಾ ಅವೈಜ್ಞಾನಿಕವಾಗಿ ಏನಾದ್ರೂ ನಾವು ಈ ಕೆರೆಗೋಡನ್ನ ಬಳಕೆ ಮಾಡಿದ್ರೆ ಬೇರುಗಳಲ್ಲಿ ಗಾಳಿ ಆಡುವಿಕೆ ಕ್ಷೀಣಿಸಿ ಬೇರುಗಳು ಒಣಗಿ ಮತ್ತೆ ಗೊಬ್ಬರ ಮತ್ತು ನೀರು ಹೀರಿಕೊಳ್ಳುವ ಶಕ್ತಿ ಕೂಡ ಬೇರುಗಳಲ್ಲಿ ಕಡಿಮೆ ಆಗುತ್ತೆ. ಈಗಾದಾಗ ನಾವು ಸಾಮಾನ್ಯವಾಗಿ ರೈತರ ಹತ್ರ ಕೇಳ್ತಾ ಇರ್ತೀವಿ, ಇಡೀ ಮುಂಡಿಗೆ ರೋಗ ಅಂತ ಬರುತ್ತೆ ಅಡಿಕೆ ಮತ್ತೆ ತೆಂಗಿನಲ್ಲೂ ಕೂಡ ಇದು ಇತ್ತೀಚಿನ ದಿನಗಳಲ್ಲಿ ಕಾಣಿಸ್ಕೊಳ್ತಾ ಇದೆ. ಇಡೀ ಮುಂಡಿಗೆ ರೋಗ ಅಂತಂದ್ರೆ ಎಲೆಗರಿಗಳೆಲ್ಲ ಅವು ಚಿಕ್ಕದಾಗಿ ಕಾಲಕ್ರಮೇಣ ಹಳದಿಯಾಗಿ ಸುಳಿ ಭಾಗ ಪೊರಕೆಯ ಇಡಿಯಂತಾಗುವುದನ್ನು ನಾವು ಇಡಿಮುಂಡಿಗೆ ರೋಗ ಅಂತೇಳಿ ಕರಿತೇವೆ. ಇದಕ್ಕೆ ಮೂಲ ಕಾರಣ ಏನಪ್ಪ ಅಂತಂದ್ರೆ ಬೇರಿಗೆ ಗಾಳಿ ಆಡದೇ ಇರುವಂತ ಸಮಸ್ಯೆ. ಈ ರೋಗ ಕೂಡ ಹೆಚ್ಚಾಗಿ ನಾವು ಅಡಿಕೆ ತೋಟಗಳಲ್ಲಿ ಇದನ್ನ ಕಾಣಸಿಗುತ್ತೆ. ಮತ್ತೆ ಕಾಂಡದಿಂದ ರಸ ಸೋರುವ ರೋಗ ಹಾಗೂ ಅಣಬೆ ರೋಗದಂತ ರೋಗಗಳು ಕೂಡ ಬರುವ ಸಾಧ್ಯತೆ ಹೆಚ್ಚಾಗಿ ಈ ಅಡಿಕೆ ಮತ್ತು ತೆಂಗಿನ ತೋಟಗಳಲ್ಲಿ ಶಿಫಾರಸಿಗಿಂತ ಹೆಚ್ಚಾಗಿ ನಾವು ಕೆರೆಗೋಡನ್ನ ಬಳಸಿದಾಗ ನಾವು ನೋಡಬಹುದು. ಮಣ್ಣಿನ ನೀರಿನ ಇಂಗುವಿಕೆ ಕಡಿಮೆಯಾಗಿ ಜೌಗು ಆಗುವುದರಿಂದ ಶೀತಾಂಶ ಹೆಚ್ಚಾಗಿ ಸಣ್ಣ ಸಣ್ಣ ಅರಳುಗಳು ಅಥವಾ ಈಚುಗಳು ಉದುರೋದು ನಾವು ನೋಡ್ತೀವಿ. ನಾವು ರೈತರ ತಾಕಗಳಿಗೆ ಭೇಟಿ ಕೊಟ್ಟಾಗ ಈ ಭತ್ತದ ಗದ್ದೆಗಳನ್ನ ಇತ್ತೀಚಿನ ದಿನಗಳಲ್ಲಿ ಅಡಿಕೆ ತೋಟಗಳಾಗಿ ಬದಲಾವಣೆಯನ್ನ ಮಾಡ್ತಾ ಇದ್ದಾರೆ. ಬದಲಾವಣೆ ಮಾಡುವ ಸಂದರ್ಭದಲ್ಲಿ ಭತ್ತ ಬೆಳೆಯುವ ಪ್ರದೇಶಗಳು ಯಾವಾಗಲೂ ತಗ್ಗು ಪ್ರದೇಶದಲ್ಲಿ ಇರ್ತದೆ. ಸೊ ಅಂತ ಪ್ರದೇಶಗಳನ್ನ ನೀವು ಅಡಿಕೆಯಾಗಿ ಬದಲಾವಣೆ ಮಾಡುವಂತ ಸಮಯದಲ್ಲಿ ಆ ತಗ್ಗು ಪ್ರದೇಶವನ್ನು ಎತ್ತರದ ಮಟ್ಟಕ್ಕೆ ಏರಿಸೋದಕ್ಕೆ ಮಣ್ಣು ಅಥವಾ ಕೆರೆಗೋಡುಗಳನ್ನ ಹೆಚ್ಚಾಗಿ ರೈತರು ಬಳಸ್ತಾರೆ. 2-3 ಅಡಿವರೆಗೂ ಅದನ್ನ ಮಣ್ಣ ನೋಡುದು ಅಲ್ಲಿ ಅಡಿಕೆಯನ್ನ ನೆಡುವಂತದ್ದು ಸರ್ವೇ ಸಾಮಾನ್ಯವಾಗಿ ನಾವು ಕಾಣ್ತಾ ಇದೀವಿ. ಇದರಿಂದ ಏನ್ ಸಮಸ್ಯೆ ಆಗುತ್ತೆ, ಮೊದಲನೇ ಪ್ರಾರಂಭಿಕ 2-3 ವರ್ಷಗಳಲ್ಲಿ ಅಡಿಕೆ ಚೆನ್ನಾಗಿರುತ್ತೆ. ಕಾಲಕ್ರಮೇಣಗಳಲ್ಲಿ ಯಾವಾಗ ಕೆಳಪದರದ ಮಣ್ಣುಗಳು ಗಟ್ಟಿ ಆಗ್ತದೋ ಮೊದಲೇ ತಗ್ಗು ಪ್ರದೇಶದಲ್ಲಿ ನೀವು ಮಣ್ಣನ್ನು ಏರಿರೋದ್ರಿಂದ ನೀರು ಹೆಚ್ಚಾಗಿ ಹಿಂಗದೆ ಅಲ್ಲೇ ನಿಂತು ಜೌಗಾಗಿ ಅಡಿಕೆ ಗಿಡಗಳ ಬೆಳವಣಿಗೆ ಕುಂಠಿತ ಆಗುತ್ತೆ. ಕುಂಠಿತ ಆದಾಗ ಅಡಿಕೆಗಳಲ್ಲಿ ನಿಮ್ಗೆ ಈ ರಸ ಇರುವ ಕೀಟಗಳ ಸಂಖ್ಯೆ ಜಾಸ್ತಿ ಆಗುವುದು ಅಥವಾ ಅಡಿಕೆ ಎಲೆಗಳು ಹಳದಿ ಆಗುವಂತದ್ದು ಈ ಇಡಿಮುಂಡಿಗೆ ರೋಗ ಬರುವಂತದ್ದು ಇವೆಲ್ಲವನ್ನು ನಾವು ಕಾಣಬಹುದು. ಆದ್ರಿಂದ ಮಣ್ಣು ಪರೀಕ್ಷೆ ಮತ್ತು ಗೋಡು ಪರೀಕ್ಷೆ ಎರಡೂ ಪ್ರಮುಖ. ಇದರಲ್ಲಿ ಮಣ್ಣು ಪರೀಕ್ಷೆ ಮಾಡಿಸಿದಾಗ ನೀವು ಯಾವ ಕಣ ನಿಮ್ಮ ಮಣ್ಣಿನಲ್ಲಿದೆ ಅಂತ ತಿಳ್ಕೊಬಹುದು. ಅದರ ಆಧಾರದ ಮೇಲೆ ಎಷ್ಟು ಗೋಡನ್ನು ನೀವು ಮಣ್ಣಿಗೆ ಸೇರಿಸಬಹುದು ಅನ್ನೋದನ್ನ ತಿಳ್ಕೊಬಹುದು. ಹಾಗೂ ಗೋಡಿನಲ್ಲಿ ಏನಾದ್ರು ಲವಣಗಳು ಜಾಸ್ತಿ ಇದ್ರೆ ಆವಾಗ ಎಷ್ಟು ಪ್ರಮಾಣದ ಗೋಡನ್ನ ನಿಮ್ಮ ಜಮೀನಿಗೆ ಸೇರಿಸಬಹುದು, ಇದೆಲ್ಲವನ್ನ ನಾವು ತಿಳ್ಕೊಂಡು ಗೋಡು ಅಥವಾ ಹೂಳ್ ಮಣ್ಣನ್ನ ನಮ್ಮ ಹೊಲ ಗದ್ದೆಗಳಿಗೆ ಕೃಷಿ ಮಾಡೋದಕ್ಕೆ ಬಳಸ್ಕೊಂಡ್ರೆ ಇದರಿಂದ ಬಹಳ ಉಪಯೋಗ ಇದೆ. ನಾನು ಆಗ್ಲೇ ಹೇಳ್ದಾಗೆ ಅತಿಯಾದರೆ ಅಮೃತವು ವಿಷ ಅನ್ನೋ ಹಾಗೆ ಅತಿಯಾದ ಕೆರೆಗೋಡು ಅಥವಾ ಹೂಳಿನ ಬಳಕೆ ಅಡಿಕೆ ಮತ್ತು ತೆಂಗಿನ ತೋಟಗಳಲ್ಲಿ ಮಾಡಿದ್ರೆ ಬೆಳವಣಿಗೆ ಮಾರಕ ಹಾಗೂ ಇಳುವರಿಯು ಕೂಡ ಕುಂಠಿತ ಆಗುತ್ತೆ. ಆದ್ರಿಂದ ರೈತರು ಎಚ್ಚೆತ್ತುಕೊಂಡು ವೈಜ್ಞಾನಿಕವಾಗಿ ಈ ಕೆರೆಗೋಡನ್ನ ಬಳಸಿ ಇಳುವರಿಯನ್ನ ಪಡ್ಕೊಬೇಕು. ಇದ್ರ ಜೊತೆಗೆ ಈ ರೋಗ ಮತ್ತು ಕೀಟಗಳ ಬಾಧೆಯನ್ನ ಕಡಿಮೆ ಮಾಡಿಕೊಂಡು ತಮ್ಮ ಜಮೀನನ್ನ ಇಳುವರಿಯನ್ನು ಹೆಚ್ಚಿಸ್ಕೊಬೇಕಾಗಿ ಹೇಳ್ತೀನಿ. ಈಗ ತೋಟಗಾರಿಕೆ ಬೆಳೆಗಳಾಗಿರ್ಲಿ ಅಥವಾ ನಮ್ಮ ಖಾಲಿ ಜಮೀನು ಇರಲಿ, ಎರಡೂ ಪ್ರದೇಶಕ್ಕೂ ಕೂಡ ಇದನ್ನ ಗೊಬ್ಬರದ ರೀತಿಯಲ್ಲೇ ನಾವು ಬಳಕೆಯನ್ನ ಮಾಡಬೇಕು ಅಂತ ಅಂದ್ರೆ, ಗೊಬ್ಬರವನ್ನ ನಾವು ಹೇಗೆ ನಾವು ನಮ್ಮ ಜಮೀನಿಗೆ ಹಾಕೊಳ್ತೀವೋ ಆ ಪ್ರಮಾಣದಲ್ಲಿ ಹಾಕೊಳ್ತಕ್ಕಂಥದ್ದು ಹೆಚ್ಚು ಸೂಕ್ತ ಅಂತ ಹೇಳಿ ತಾವು ಹೇಳ್ತೀರಿ. ಇನ್ನು ಕೆಲವು ಕಡೆ ನಾವು ನೋಡ್ತಾ ಇರ್ತೀವಿ ಅದನ್ನ 2-3 ಅಡಿವರೆಗೂ ಕೂಡ ಏರಿಸ್ತಕ್ಕಂಥದ್ದು, ಟ್ರ್ಯಾಕ್ಟರ್ಗಳನ್ನೇ ತಂದು ತುಂಬಾ ಒಂದೊಂದು ಒತ್ತೊತ್ತಾಗಿ ಗುಡ್ಡೆಗಳನ್ನ ಹಾಕ್ತಕ್ಕಂಥದ್ದು, ಈ ತರದ್ದೆಲ್ಲ ಆಗ್ತಾ ಇರುತ್ತೆ. ಆ ತರದ್ದು ಹೆಚ್ಚು ಮಾರಕವೇ ನಮ್ಮ ಒಂದು ಮಣ್ಣಿಗೆ. ಹಾಗಾಗಿ ಇದನ್ನ ಗೊಬ್ಬರದ ರೀತಿಯಲ್ಲೇ ನಾವು ಬಳಕೆ ಮಾಡ್ತಕ್ಕಂಥದ್ದು ಹೆಚ್ಚು ಸೂಕ್ತ ಅನ್ನುವಂಥದ್ದು. ಈಗಾಗಲೇ ಇದರ ಒಂದು ಅರಿವಿಲ್ಲದೆ ಅನೇಕರು ತುಂಬಾ ಒತ್ತೊತ್ತಾಗಿ ಮತ್ತೆ ನಮ್ಮ ಜಮೀನ್ಗೆ 2-3 ವರೆಗೂ ಕೂಡ ಏರ್ಸ್ಕೊಂಡ್ರ ಅಂತ ಪ್ರಸಂಗಗಳು ಕೂಡ ಇರುತ್ತೆ. ಅದನ್ನ ಏನಾದ್ರು ಸರಿಪಡಿಸಬಹುದು ಡಾಕ್ಟ್ರೆ? ಖಂಡಿತವಾಗಿ ಯಾವುದೇ ಸಮಸ್ಯೆಗೆ ಅದಕ್ಕೆ ಪರಿಹಾರ ಇದ್ದೇ ಇರುತ್ತೆ. ಈಗ ಆಲ್ರೆಡಿ ಯಾತ್ರ ಮಣ್ಣನ್ನ ಏರಿಸಿರುವಂತ ಜಾಗಗಳಲ್ಲಿ ತಗ್ಗು ಪ್ರದೇಶಗಳಲ್ಲಿ ಮಣ್ಣನ್ನ ಏರಿಸಿ ಎತ್ತರ ಪ್ರದೇಶವನ್ನ ಮಾಡಿ ಬೆಳೆಯನ್ನ ಹಾಕಿದ್ರೆ ಅಂತ ಪ್ರದೇಶಗಳಲ್ಲಿ ನಾವು ಈ ಡ್ರೈನೇಜ್ಗಳಂತ ಮಾಡ್ತೀವಿ, ಟ್ರಂಚ್ ಹೊಡೆದು ಆ ನಿಂತ ನೀರನ್ನ ಬಸಿದೋಗೋ ರೀತಿ ಮಾಡೋದು, ಅಂದ್ರೆ ಬಸಿಗಾಲುವೆ ಅಂತ ಹೇಳಿ ಕರಿತೀವಿ ನಾವು. ಆತರ ಬಸಿಗಾಲುವೆಗಳನ್ನ ಮಾಡಿ, ಬಸಿಗಾಲುವೆ ಮಾಡಿದ್ರೆ ಎರಡು ಉಪಯೋಗ. ಒಂದು, ಅತಿ ಹೆಚ್ಚು ತೇವಾಂಶನ ನಾವು ಬಸಿದೋಗೋ ರೀತಿ ಮಾಡಬಹುದು, ಜಮೀನಿಂದ ಹೊರಡೆಗೆ ಹೋಗೋ ರೀತಿ ಮಾಡಬಹುದು. ಇನ್ನೊಂದು, ಬೇರುಗಳಿಗೆ ಗಾಳಿ ಕೂಡ ನಾವು ಬಸಿಗಾಲುವೆಗಳ ಮುಖಾಂತರ ಕೊಡಬಹುದು. ಇದ್ರ ಮುಖಾಂತರ ಈ ರೀತಿ ಆಲ್ರೆಡಿ ಆಗಿರುವಂತ ಜಮೀನುಗಳಲ್ಲಿ ಮಾಡಬಹುದು. ಇನ್ನೊಂದು, ಈಗ ಆಲ್ರೆಡಿ ನೀವು ಮಣ್ಣನ್ನ ನೀವು ಜಮೀನಿಗೆ ಸೇರಿಸಿದ್ರೆ ಒಂದು ಸಲ ಅದನ್ನ ನಿಮ್ಮ ಸ್ಥಳೀಯ ಮಣ್ಣಿನ ಜೊತೆ ಚೆನ್ನಾಗಿ ಮಿಶ್ರಣ ಆಗೋ ರೀತಿ ಒಂದು ಆಳವಾದ ಉಳುಮೆಯನ್ನ ಮಾಡಿ ಆ ಮಣ್ಣನ್ನ ಮಿಶ್ರಣ ಮಾಡಿಸ್ಬೋದು. ಅಂದ್ರೆ ಮತ್ತೊಂದು, ಸಾವಯವ ಅಂಶವನ್ನ ಮಣ್ಣಿಗೆ ಸೇರಿಸಬೇಕು, ಜೊತೆಗೆ ಹಸಿರೆಲೆ ಗೊಬ್ಬರಗಳ ಬೀಜಗಳನ್ನ ಹಾಕಿ, ಅಂದ್ರೆ ಡಯಾಂಚ, ಸೆಣಬು, ಅಲಸಂದೆ, ಹುರುಳಿ ಇಂತ ಬೆಳೆಗಳನ್ನ ಬೆಳೆದು ಅದು ಹೂ ಬಿಡಕ್ಕಿಂತ ಮುಂಚೆ, ಅಂದ್ರೆ 45-50 ದಿನದ ಒಳಗೆ ಅದನ್ನ ಮಣ್ಣಿಗೆ ಸೇರಿಸೋದ್ರಿಂದ ನಾವು ಮಣ್ಣಿನಲ್ಲಿ ಸಾವಯವ ಅಂಶ ಹೆಚ್ಚಾದಾಗ ಈ ಮಣ್ಣಿನ ಸಾಂದ್ರತೆಯನ್ನ ನಾವು ಮಣ್ಣಿನ ದೊಡ್ಡ ರಂಧ್ರಗಳು ಸಣ್ಣ ರಂಧ್ರಗಳು ಅಂತ ಏನ್ ಕರಿತೀವೋ ಅವುಗಳನ್ನ ನಾವು ಹೆಚ್ಚು ಕಮ್ಮಿ ಮಾಡಬಹುದು. ಸಾವಯವ ಅಂಶ ಜಾಸ್ತಿ ಆದ ಗಾಳಿ ಆಡುವಿಕೆ ಕೂಡ ಮಣ್ಣಿನಲ್ಲಿ ಜಾಸ್ತಿ ಆಗುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ನಾವು ಈ ಆಲ್ರೆಡಿ ಸಮಸ್ಯೆಗೆ ಒಳಗಾಗಿರುವಂತಹ ತೋಟಗಳನ್ನ ನಾವು ನಿರ್ವಹಣೆಯನ್ನ ಮಾಡಬಹುದು. ಈ ಗೋಡನ್ನ ನಾವು ಹೇಗೆ ನಮ್ಮ ಮಣ್ಣಿಗೆ ಸೇರಿಸ್ತೀವೋ ಅದೇ ರೀತಿ ಬೇರೆ ಕಡೆ ಮಣ್ಣನ್ನ ತಂದು ಸೇರಿಸ್ತಕ್ಕಂಥದ್ದು ಕೂಡ ಒಂದಷ್ಟು ಇರುತ್ತೆ. ತುಂಬಾ ಚೆನ್ನಾಗಿ ಕೆಬ್ಬೆ ಮಣ್ಣಿದೆ, ಕೆಂಪು ಮಣ್ಣಿದೆ ಅಂತ ಹೇಳಿದ್ರೆ ಅದನ್ನ ತಂದು ನಮ್ಮ ಹೊಲಕ್ಕೆ ಹಾಕಳಂತದ್ದು, ಕಪ್ಪು ಮಣ್ಣಿದೆ ಅಂತ ಅಂದಾಗ ಅದನ್ನು ಕೂಡ ತಂದು ಹಾಕಳಂತದ್ದು, ಹೀಗೆ ಬೇರೆ ಬೇರೆ ಪ್ರಕಾರದ ಒಂದಷ್ಟು ಕೆಲಸಗಳು ನಡೀತಾ ಇರುತ್ತೆ. ಹೀಗೆ ಗೋಡ್ ಅಲ್ಲದೆ ಬೇರೆ ಮಣ್ಣನ್ನ ತಂದು ನಮ್ಮ ಮಣ್ಣಿಗೆ ಸೇರಿಸ್ತಕ್ಕಂಥದ್ದು ಸೂಕ್ತವಾದಂತಹ ಕ್ರಮವ ಹೇಗೆ? ನೀವು ಯಾವುದೇ ಮಣ್ಣನ್ನ ಹೊರಗಡೆಯಿಂದ ತಂದು ನಿಮ್ಮ ಜಮೀನಿಗೆ ಹಾಕೊಳ್ತಾ ಇದ್ದೀರಾ ಅಂತಂದ್ರೆ, ಮೊದಲು ನಮ್ಮ ಜಮೀನಿನ ಮಣ್ಣಿನ ಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ನಾವು ನೋಡ್ಕೊಬೇಕು. ನಿಮ್ಮ ಮಣ್ಣಿನ ಫಲವತ್ತತೆ ಕಡಿಮೆ ಇದೆ ಅಥವಾ ನಿಮ್ಮ ಮಣ್ಣಿನಲ್ಲಿ ಕಲ್ ಜಾಸ್ತಿ ಇದೆ, ಮರಳಿನ ಅಂಶ ಜಾಸ್ತಿ ಇದೆ ಅಂದಾಗ ಮಾತ್ರ ನೀವು ಹೊರಗಿನಿಂದ ಮಣ್ಣನ್ನ ತಂದು, ಅದು ನೀವು ಕಪ್ಪು ಮಣ್ಣಾಗಿರ್ಬೋದು ಅಥವಾ ಕೆಂಪು ಮಣ್ಣಾಗಿರುವಂತದ್ದಿರ್ಬೋದು, ಇಂಥದನ್ನ ಮಣ್ಣುಗಳನ್ನ ನಾವು ಸೇರಿಸ್ಕೊಂಡು ನಮ್ಮ ಮಣ್ಣಿನ ಫಲವತ್ತತೆಯನ್ನ ಹೆಚ್ಚು ಮಾಡಬಹುದು. ಆದ್ರೆ ನಿಮ್ಮ ಮಣ್ಣಿನಲ್ಲಿ ಆಲ್ರೆಡಿ ಜೇಡಿ ಅಥವಾ ಜಿಗುಟು ಮಣ್ಣಿದೆ ಅಥವಾ ಕೆಬ್ಬೆ ಮಣ್ಣಿದೆ ಅಂತಂದ್ರೆ ಅಂತ ಮಣ್ಣುಗಳಿಗೆ ನೀವು ಕಪ್ಪು ಮಣ್ಣಾಗಿರುವಂತದ್ದಾಗ್ಲಿ ಅಥವಾ ಕೆಂಪು ಮಣ್ಣಾಗಿರುವಂತದ್ದು ತಂದು ಸೇರಿಸುವಂತದ್ದು ಸಮಸ್ಯೆಯನ್ನು ಉಂಟು ಮಾಡುತ್ತೆ. ಉದಾಹರಣೆಗೆ ನೀವು ಈಗ ಮರಳು ಮಣ್ಣು ಇರುತ್ತೆ, ಅದಕ್ಕೆ ಕಲ್ಗೊಚ್ಚು ಮಣ್ಣು ತಂದಾಕಿದ್ರೆ ಅದು ಸಮಸ್ಯೆನೇ ಆಗುತ್ತೆ ಜಾಸ್ತಿ. ಮರಳು ಮಣ್ಣಿಗೆ ನೀವು ಕಪ್ಪು ಮಣ್ಣು ಅಥವಾ ಜೇಡಿ ಮಣ್ಣು ಅಥವಾ ಕೆಬ್ಬೆ ಮಣ್ಣು ಇಂತ ಮಣ್ಣನ್ನು ಸೇರಿಸಿದ್ರೆ ಉತ್ತಮ. ಅತಿ ಹೆಚ್ಚಾಗಿ ಜೇಡಿ ಮಣ್ಣಿರುತ್ತೆ, ಜೋಗ ಆಗ್ತಾ ಇರುತ್ತೆ, ನೀರ್ ನಿಲ್ತಾ ಇರುತ್ತೆ ಅನ್ನೋ ಸಮಯದಲ್ಲಿ ನೀವೇನ್ ಮಾಡ್ಬೇಕು ಅಂತಂದ್ರೆ ಸ್ವಲ್ಪ ಪ್ರಮಾಣದ ಮರಳು ಮಿಶ್ರಿತ ಕಲ್ಗೊಚ್ಚು ಮಣ್ಣು ಇಂತರದ ಮಣ್ಣುಗಳನ್ನ ಬಳಸ್ಕೊಂಡ್ರೆ ಅಲ್ಲಿ ನೀವು ಮಣ್ಣಿನ ಸಾಂದ್ರತೆಯನ್ನು ಹೆಚ್ಚಾಗಿ ಮಾಡಬಹುದು, ನಿಲ್ಲೋ ನೀರನ್ನ ಇಂಗೋ ರೀತಿ ಕೂಡ ಮಾಡಬಹುದು. ಈ ರೀತಿ ಮಾಡೋದ್ರಿಂದ ಮಣ್ಣಿನ ಫಲವತ್ತತೆನೂ ಕೂಡ ಹೆಚ್ಚಾಗುತ್ತೆ, ಸಮಸ್ಯೆಗಳು ಕೂಡ ಉಂಟಾಗಲ್ಲ. ಸೊ ಆದ್ರಿಂದ ರೈತರು ಮೊದಲು ಮಾಡಬೇಕಾಗಿರುವಂತದ್ದು ತಮ್ಮ ತೋಟದ ಅಥವಾ ಹೊಲ ಗದ್ದೆಗಳಲ್ಲಿ ಇರುವಂತ ಮಣ್ಣಿನ ಕಣಗಳ ರಚನೆ ಯಾವ ರೀತಿಯಾಗಿದೆ ಅಂತ ತಿಳ್ಕೊಬೇಕು. ಅದರ ಆಧಾರದ ಮೇಲೆ ನೀವು ಹೊರಗಡೆಯಿಂದ ಮಣ್ಣೋಡಿಸುವಂತದ್ದಾಗ್ಲಿ ಅದನ್ನ ನಿರ್ಧಾರ ಮಾಡಬೇಕು. ಹೀಗೆ ನಾವು ಹೊರಗಡೆ ಮಣ್ಣನ್ನ ಹಾಕೊಳ್ಳುವಾಗಲೂ ಕೂಡ ಬಹಳ ಎಚ್ಚರಿಕೆಯಿಂದ ಮಾಡ್ಕೊಳ್ತಕ್ಕಂಥದ್ದು ಹೆಚ್ಚು ಸೂಕ್ತ ಅಂತ ಹೇಳ್ತೀರಿ. ಈ ಮಣ್ಣಾಗ್ಲಿ ಗೋಡ್ ಆಗ್ಲಿ ಅದನ್ನ ನಾವು ಬೇರೆ ಕಡೆಯಿಂದ ತರುವಾಗ ಅದನ್ನ ಪರೀಕ್ಷೆಯನ್ನ ಮಾಡಿಸಿ ಹಾಕೊಂಡು ಅಂತದ್ದು ಸೂಕ್ತವೋ ಹೇಗೆ? ಹೌದು, ಮಣ್ಣು ಪರೀಕ್ಷೆಯನ್ನ ಮಾಡಿಸಿ ಅದು ಗೋಡೋ ಅಥವಾ ಬೇರೆ ಕಡೆಯಿಂದ ಹೊರಗಡೆಯಿಂದ ಮಣ್ಣನ್ನು ನಿಮ್ಮ ಮಣ್ಣಿಗೆ ಬಳಸ್ತಾ ಇದ್ದೀರಾ ಅಂತಂದಾಗ ಮಣ್ಣು ಪರೀಕ್ಷೆ ಮಾಡಿಸುವಂತ ಸೂಕ್ತ. ಅದರಲ್ಲೂ ಕೂಡ ನೀವು ಮಣ್ಣಿನ ರಸಸಾರವನ್ನ ಪರೀಕ್ಷೆ ಮಾಡಿಸೋದು ಬಹಳ ಸೂಕ್ತ. ಈಗ ಕೆಲವು ಮಣ್ಣುಗಳಲ್ಲಿ ನಂಜುಕಾರಕ ಅಂಶಗಳು ಜಾಸ್ತಿ ಇರ್ತದೆ. ಉದಾಹರಣೆಗೆ ಈ ಹುಳಿ ಮಣ್ಣು, ಕ್ಷಾರ ಮಣ್ಣು, ಚೌಳ್ ಮಣ್ಣು ಅಂತೆಲ್ಲ ಇರ್ತವೆ. ಅದು ಮಣ್ಣಿನ pH ಅಂತ ಹೇಳಿ ಕರಿತೀವಿ. pH ಆಧಾರದ ಮೇಲೆ ಮಣ್ಣಿನ ವಿಂಗಡಣೆಯನ್ನ ಮಾಡ್ತೀವಿ. ನಿಮ್ಮ ಮಣ್ಣು ಆಲ್ರೆಡಿ ಹುಳಿ ಮಣ್ಣಿದ್ದು ಮತ್ತೆ ನೀವು ಹುಳಿ ಇರುವಂತ ಮಣ್ಣನ್ನು ನಿಮ್ಮ ಮಣ್ಣಿಗೆ ಸೇರಿಸಿದ್ರೆ ಆ ನಿಮ್ಮ ಮಣ್ಣಿನ ಹುಳಿ ಅಂಶ ಜಾಸ್ತಿಯಾಗಿ ಸಮಸ್ಯೆ ಮತ್ತೆ ಹೆಚ್ಚಾಗುತ್ತೆ. ಅಥವಾ ಕ್ಷಾರ ಅಥವಾ ಲವಣಯುಕ್ತ ಮಣ್ಣುಗಳು ಅಂತ ಏನ್ ಕರಿತೀವಿ ನಾವು, ಕ್ಷಾರ ಮಣ್ಣು, ಚೌಳ್ ಮಣ್ಣು, ಈ ಮಣ್ಣುಗಳನ್ನ ನೀವು ಬಳಸಿದ್ರೆ ಮತ್ತೆ ನಿಮ್ಮ ಮಣ್ಣು ಅತಿ ಹೆಚ್ಚು ಲವಣಗಳಾದಾಗ ಬೆಳೆಗಳ ಬೆಳವಣಿಗೆ ಕುಂಠಿತ ಆಗುತ್ತೆ, ಬೇರುಗಳ ಬೆಳವಣಿಗೆ ಕುಂಠಿತ ಆಗುತ್ತೆ. ಆದ್ರಿಂದ ನೀವು ಯಾವುದೇ ಮಣ್ಣು ಹೊರಗಡೆಯಿಂದ ತಂದು ನಿಮ್ಮ ಜಮೀನಿಗೆ ಬಳಸ್ತಾ ಇದ್ರೆ ಅದು ಕೆರೆಗೋಡು ಇರ್ಬೋದು ಅಥವಾ ಸಾಮಾನ್ಯ ಮಣ್ಣು ಇರ್ಬೋದು, ಅದನ್ನ ಮೊದಲು ಪರೀಕ್ಷಿಸಿ ಅದು ಎಷ್ಟರ ಮಟ್ಟಿಗೆ ಫಲವತ್ತತೆ ಇದೆ, ಸಾವಯವ ಅಂಶ ಎಷ್ಟಿದೆ, ಯಾವ್ಯಾವ ಪೋಷಕಾಂಶಗಳು ಎಷ್ಟೆಷ್ಟು ಪ್ರಮಾಣದಲ್ಲಿದೆ, ಮೊಟ್ಟ ಮೊದಲಾಗಿ ನಾವು ಅದರ ರಸಸಾರ ಎಷ್ಟಿದೆ ಅನ್ನೋದನ್ನ ನಾವು ಕಂಡಿಡ್ಕೊಬೇಕು. ತಟಸ್ಥ ರಸಸಾರ ಇತ್ತು ಅಂದ್ರೆ ಯಾವುದೇ ಸಮಸ್ಯೆ ಇರೋದಿಲ್ಲ. ಅಥವಾ ನಿಮ್ಮ ಮಣ್ಣು ಉಳಿ ಮಣ್ಣಿದೆ, ಆ ಮಣ್ಣಿಗೆ ನಾವು ಚೌಳು ಅಥವಾ ಕ್ಷಾರ ಮಣ್ಣನ್ನ ಬಳಕೆ ಮಾಡಿದ್ರೆ ಅಂತ ಸಮಸ್ಯೆ ಏನಾಗೋದಿಲ್ಲ. ಆದ್ರೆ ಉಳಿ ಮಣ್ಣಿಗೆ ಉಳಿ ಮಣ್ಣನ್ನೇ ಸೇರಿಸಿದ್ರೆ ಸಮಸ್ಯೆ ಹೆಚ್ಚಾಗುತ್ತೆ. ಆದ್ರಿಂದ ರೈತರು ಮಣ್ಣು ಪರೀಕ್ಷೆ ನಿಮ್ಮ ಜಮೀನಿನ ಮಣ್ಣು ಪರೀಕ್ಷೆನೂ ಮಾಡಿಸ್ಬೇಕು, ಅಥವಾ ನೀವು ಹೊರಗಡೆಯಿಂದ ಯಾವ ಮಣ್ಣನ್ನು ತಗೊಂಡ್ಬಂದು ಹಾಕೊಬೇಕು ಅನ್ಕೊಂಡಿದ್ರು ಆ ಮಣ್ಣಿನ ಪರೀಕ್ಷೆಯನ್ನು ಮಾಡಿಸಿ ಸೂಕ್ತವಾಗಿ ವೈಜ್ಞಾನಿಕ ಸಲಹೆಯನ್ನು ಪಡೆದು ಬಳಕೆ ಮಾಡೋದ್ರಿಂದ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡಬಹುದು, ಸಮಸ್ಯೆಗಳು ಉಂಟಾಗೋದಿಲ್ಲ. ಮಣ್ಣುಗಳ ಹೇರುವಿಕೆ ಮತ್ತೆ ಈ ಕೆರೆಗೋಡಿನ ಬಳಕೆಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ನಮ್ಮ ಕೃಷಿಕರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಕೆರೆಗೋಡು ಮಣ್ಣು ಅಂತದ್ದು ಒಂದು ಫಲವತ್ತಾದಂತ ಮಣ್ಣು. ಈ ಮಣ್ಣು ರೈತರು ಸದುಪಯೋಗ ಪಡ್ಕೊಬೇಕು. ಆದ್ರೆ ಪಡ್ಕೊಳ್ಳೋಕ್ಕಿಂತ ಮುಂಚೆ ಅತಿಯಾದರೆ ಅಮೃತ ವಿಷ ಅಥವಾ ಊಟಕ್ಕೆ ಉಪ್ಪಿನಕಾಯಿ ರೀತಿ ನಾವೇನಂತ ಹೇಳ್ತೀವೋ ಗಾದೆ ಮಾತುಗಳಿದಾವೆ ಅಥವಾ ನುಡಿ ಮಾತುಗಳಿದಾವೆ, ಅದೇ ರೀತಿ ನಮ್ಮ ಜಮೀನಿನಲ್ಲಿ ಈ ಕೆರೆಗೋಡನ್ನ ಉಪ್ಪಿನಕಾಯಿ ರೀತಿ ಬಳಸಬೇಕು. ಈ ಸಾವಯವ ಗೊಬ್ಬರಗಳು ನಾವು ರಸಗೊಬ್ಬರಗಳನ್ನ ಯಾವ ರೀತಿ ಬಳಸ್ತೀವೋ ಅದೇ ರೀತಿ ಇದನ್ನು ಕೂಡ ಮಣ್ಣಿನ ಫಲವತ್ತತೆ ಹೆಚ್ಚಾಗೋದಕ್ಕೆ ಬಳಸ್ಕೊಂಡು ಮಣ್ಣಿನ ಆರೋಗ್ಯವನ್ನ ಕಾಪಾಡೋದಕ್ಕೆ ಬಳಸ್ಕೊಂಡು ಇಳುವರಿಯನ್ನು ಹೆಚ್ಚು ಮಾಡ್ಕೊಬೇಕು. ಆದ್ರೆ ಇದನ್ನೇ ಹೆಚ್ಚಾಗಿ ಬಳಸಿ ಅವೈಜ್ಞಾನಿಕವಾಗಿ ಬಳಸಿ ಬಳಸಬಾರದ ಜಾಗಗಳಲ್ಲೆಲ್ಲ ಬಳಸೋದ್ರಿಂದ ಇದರಿಂದ ಸಮಸ್ಯೆಗಳು ಹೆಚ್ಚಾಗ್ತವೆ. ಸಮಸ್ಯೆಗಳ ಜೊತೆಗೆ ರೋಗ ಕೀಟಗಳ ಬಾಧೆಗಳು ಕೂಡ ಮರಗಿಡಗಳಲ್ಲಿ ತೋಟಗಳಲ್ಲಿ ಬೆಳೆಗಳಲ್ಲಿ ಜಾಸ್ತಿ ಆಗುತ್ತೆ. ಇದರಿಂದ ಇಳುವರಿಯಲ್ಲಿ ಕುಂಠಿತ ಆಗುತ್ತೆ. ಇಳುವರಿಯಲ್ಲಿ ಕುಂಠಿತ ಆದ್ರೆ ಕೊನೆಗೆ ನಮ್ಮ ಆದಾಯನೂ ಕೂಡ ಕುಂಠಿತ ಆಗುತ್ತೆ. ಆದ್ರಿಂದ ರೈತರು ವೈಜ್ಞಾನಿಕ ಸಲಹೆಯನ್ನ ಪಡೆದು ಮಣ್ಣು ಪರೀಕ್ಷೆ ಆಧಾರಿತ ಈ ಕೆರೆಗೋಡನ್ನ ಬಳಸೋದ್ರಿಂದ ಉತ್ತಮವಾದ ಮಣ್ಣಿನ ಆರೋಗ್ಯವನ್ನು ಕಾಪಾಡಬಹುದು, ಫಲವತ್ತತೆಯನ್ನು ಕಾಪಾಡಬಹುದು, ಇಳುವರಿಯನ್ನು ಕೂಡ ಹೆಚ್ಚಿಸಬಹುದು. ಆದ್ರಿಂದ ಎಲ್ಲಾ ರೈತರು ಕೆರೆಗೋಡನ್ನ ಬಳಸಿ, ಆದ್ರೆ ಬಳಸೋಕ್ಕಿಂತ ಮುಂಚೆ ಅದರ ಪರಿಣಾಮಗಳು ಮತ್ತೆ ಪರೀಕ್ಷೆಯನ್ನ ಮಾಡಿ ಬಳಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಕೆರೆಗೋಡು ಮತ್ತೆ ಮಣ್ಣಿನ ಬಳಕೆಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ಸರ್, ನಾನು ಕೃಷಿ ವಿಜ್ಞಾನ ಕೇಂದ್ರ ಕಂದಲಿ ಹಾಸನದಲ್ಲಿ ಮಣ್ಣು ವಿಜ್ಞಾನಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದೇನೆ. ನನ್ನ ಹೆಸರು ಡಾಕ್ಟರ್ ಅರುಣ್ ಕುಮಾರ್ ಬಿ ಆರ್ ಅಂತೇಳಿ. ಸೊ ನನ್ನ ದೂರವಾಣಿ ಸಂಪರ್ಕದ ಮೂಲಕ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬಹುದು, ಅಥವಾ ಡೈರೆಕ್ಟ್ ಆಗಿ ನಮ್ಮ ಸಂಸ್ಥೆಯಲ್ಲೂ ಕೂಡ ನೀವು ಬಂದು ನಿಮ್ಮ ಸಮಸ್ಯೆಗಳಿದ್ರೆ ಇದ್ರ ಬಗ್ಗೆ ವೈಜ್ಞಾನಿಕ ಸಲಹೆಯನ್ನು ಕೂಡ ಪಡಿಬಹುದು. ನನ್ನ ದೂರವಾಣಿ ಸಂಖ್ಯೆ 9008898819. ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 9008898819. ಒಳ್ಳೆದು ಡಾಕ್ಟರ್ ಬಿ ಆರ್ ಅರುಣ್ ಕುಮಾರ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಕೆರೆಗೋಡಿನ ಬಳಕೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ಇದುವರೆಗೆ ಕೃಷಿಯಲ್ಲಿ ಕೆರೆಗೋಡಿನ ಬಳಕೆ ಕುರಿತಂತೆ ಹಾಸನ ತಾಲೂಕು ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿ ಡಾಕ್ಟರ್ ಬಿ ಆರ್ ಅರುಣ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಮಣ್ಣು ಪರೀಕ್ಷೆಯ ಮಹತ್ವ ಈ ಕುರಿತಂತಹ ವಿಚಾರವನ್ನು ನಿಮಗೆ ತಿಳಿಸ್ತಾ ಇದ್ದೇವೆ. ರೈತರ ತೋಟ ಅಥವಾ ಹೊಲದಲ್ಲಿ ಮಣ್ಣಿನ ಫಲವತ್ತತೆಯ ವಿನ್ಯಾಸವನ್ನು ನಿರ್ಧರಿಸಲು ಮಣ್ಣಿನ ಪರೀಕ್ಷೆ ಅನಿವಾರ್ಯವಾಗಿದೆ. ಸಸ್ಯಗಳನ್ನು ಬೆಳೆಸಲು ಸಹ ಮಣ್ಣಿನ ಆರೋಗ್ಯವನ್ನು ಪರೀಕ್ಷೆಯನ್ನ ಮಾಡಲಾಗುತ್ತೆ. ಮಣ್ಣಿನ ಪಿಎಚ್ ಅಂತಂದ್ರೆ ರಸಸಾರವನ್ನ ಪರಿಶೀಲಿಸುವ ಮೂಲಕ ಇದನ್ನ ತಯಾರಿಸಲಾಗಿದೆ. ಪೋಷಕಾಂಶದಲ್ಲಿ ಎಲ್ಲಾ ಕೊರತೆಗಳು ಮಣ್ಣಿನಲ್ಲಿ ಇರುವುದನ್ನ ಪರೀಕ್ಷೆಯಿಂದ ತಿಳ್ಕೊಳ್ಬಹುದು. ಹೆಚ್ಚಿನ ರೀತಿಯ ಸಸ್ಯಗಳು, ಹಣ್ಣುಗಳು, ಹೂವುಗಳು ಹಾಗೂ ಇತರೆ ಬೆಳೆಗಳು ಆರೋಗ್ಯಕರವಾಗಿ ಬೆಳೆಯಬೇಕು ಅನ್ನೋದಾದ್ರೆ ಮಣ್ಣಿನ ಪಿಎಚ್ ಮಟ್ಟ 6.5 ಇರಬೇಕು. ಮಣ್ಣಿನ ಪಿಎಚ್ ಮಟ್ಟ ಹೆಚ್ಚಾದರೆ ಮಣ್ಣಿನಲ್ಲಿರುವ ಮುಖ್ಯ ಪೋಷಕಾಂಶಗಳಾದಂತಹ ಸಾರಜನಕ, ರಂಜಕ ಮತ್ತು ಕಬ್ಬಿಣದಂತಹ ಅಂಶವು ಕಣ್ಮರೆಯಾಗುತ್ತೆ. ಮಣ್ಣಿನ ಪಿಎಚ್ ಮಟ್ಟವು ಕಡಿಮೆಯಾದಾಗ ಮಣ್ಣಿನಲ್ಲಿ ವಿಷಕಾರಿ ಅಂಶವು ಹೆಚ್ಚಾಗಿ ಸಸ್ಯಗಳಿಗೆ ಹಾಗೂ ಇತರೆ ಬೆಳೆಗಳಿಗೆ ಹಾನಿಕಾರಕ ಪರಿಣಾಮ ಉಂಟಾಗುತ್ತೆ. ರೈತ ಬಾಂಧವರೇ, ಮಣ್ಣು ಪರೀಕ್ಷೆಯ ಪ್ರಾಮುಖ್ಯತೆ ಏನು ಅನ್ನೋದರತ್ತ ಗಮನ ಹರಿಸೋಣ. ಪೋಷಕಾಂಶಗಳ ಅತಿಯಾದ ಬಳಕೆಯಿಂದಾಗಿ ಇದು ಮಣ್ಣಿನ ಅಸಮತೋಲನಕ್ಕೆ ಕಾರಣವಾಗುತ್ತೆ. ಇದು ಪರಿಸರದ ಮೇಲೆ ವ್ಯತಿರಿಕ್ತವಾದಂತಹ ಪರಿಣಾಮವನ್ನು ಉಂಟುಮಾಡುತ್ತೆ. ಮಣ್ಣಿನಲ್ಲಿ ಹೆಚ್ಚು ಸಾರಜನಕವಿದ್ರೆ ಸೋರುವಿಕೆ ನಡೆಯುತ್ತೆ ಮತ್ತು ಅಂತರ್ಜಲವು ಕಲುಷಿತವಾಗುತ್ತೆ. ಪ್ರಸ್ತುತ ನಾವು ಬಳಸುವ ರಸಗೊಬ್ಬರಗಳಲ್ಲಿ ರಂಜಕದ ಅಂಶ ಇರುವುದೇ ಕಡಿಮೆ. ಯಾಕೆಂತಂದ್ರೆ ದೀರ್ಘಕಾಲದವರೆಗೆ ಇದನ್ನು ಅತಿಯಾಗಿ ಅನ್ವಯಿಸಲಾಗಿದೆ ಮತ್ತು ಇದನ್ನು ಮಣ್ಣಿನಿಂದ ಸುಲಭವಾಗಿ ಬಂಧಿಸಲಾಗುತ್ತೆ. ಇದು ರಂಜಕದ ಬಳಕೆಯನ್ನ

ಹೆಚ್ ಅಮರನಂಜುಂಡೇಶ್ವರ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಅರಕಲಗೂಡು ವಿಮಾದ ಸೂದನ್. ಮತ್ತೊಮ್ಮೆ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆಕಾಶವಾಣಿ ಹಾಸನ ಎಫ್ಎಂ. ಕಾರ್ಯಕ್ರಮ ಗೀತಗಾನ. ಕೇಳಿ ವಚನಗಳು ಗಂಜೇಶ ಮಸನಯ್ಯ ಅವರ ಧ್ವನಿಯಲ್ಲಿ. ಆವುಗೆಯ ಕಿಚ್ಚಿನಂತೆ